ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಶ್ರೀ ರಾಘವೇಂದ್ರ ಕಾಫಿ, ಮಲೆನಾಡಿನ ಗಿರಿ ಶ್ರೇಣಿಯ ನೈಸರ್ಗಿಕ ಸ್ವಾದವುಳ್ಳ ಉತ್ತಮ ಗುಣಮಟ್ಟದ ಫಿಲ್ಟರ್ ಕಾಫಿ ಅಂದ್ರೆ ಅದು ಶ್ರೀ ರಾಘವೇಂದ್ರ ಕಾಫಿ. ಬೇಲೂರಿನಾದ್ಯಂತ ಮನೆ ಮಾತಾಗಿರುವ ಶ್ರೀ ರಾಘವೇಂದ್ರ ಕಾಫಿ ಈಗ ದೇಶದೆಲ್ಲೆಡೆ ಲಭ್ಯ. ನಮ್ಮ ಉತ್ಕೃಷ್ಟವಾದ ತಾಜಾ ಕಾಫಿ ಪುಡಿಯನ್ನು ನಿಮ್ಮ ಮನೆ ಬಾಗಿಲಿನಲ್ಲಿ ಪಡೆಯಲು ಈ ಕೂಡಲೇ 7483166118 ಗೆ ವಾಟ್ಸ್ಆಪ್ ಅಥವಾ ಕರೆ ಮಾಡಿ. ವಿಳಾಸ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್, ಆಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಬೇಲೂರು. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:23. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನೆನಪಿರಲಿ ಚಿತ್ರದ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ ಇದ್ದು ಪ್ರೀತಿ ಮಾಡೋಕ್ ಜಾಗಳಿದ್ದು ಕದ್ದು ಮುಚ್ಚಿ ಓಡಾಡ್ತೀರಲ್ರಿ, ಬನ್ರಿ ನೋಡ್ರಿ ನಾನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಕಟ್ಟೆ ಇದೆ, ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ, ಬಲ್ಮುರಿಲಿ ಪೂಜೆ ನೆಪ್ಪ, ಎಡ್ಮುರಿಲಿ ಜಪ ತಪ್ಪ, ಬಲ್ಮುರಿಲಿ ಪೂಜೆ ನೆಪ್ಪ, ಎಡ್ಮುರಿಲಿ ಜಪ ತಪ್ಪ, ಲವ್ವಿಗೆ ನಿರ್ವಿಘ್ನ ಲವ್ವಿಗೆ, ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು, ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಸಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ, ಗಲಾಟೆನೆ ಇಲ್ಲ ಬನ್ರಿ, ಗಲಾಟೆನೆ ಇಲ್ಲ ಬನ್ರಿ ಗಂಗೋತ್ರಿಯಲ್ಲಿ, ಮನಸ್ಸು ಬಿಚ್ಕೊಳ್ರಿ ಮರ ಮರ ಮರದ ಮರೆಯಲ್ಲಿ, ಅರಮನೆಯಲ್ಲಿ ಅಡ್ಡಾಡುತ್ತ ಮೂಡು ತಗೊಳ್ರಿ, ರಾಜ ಥರನೇ ಲಪ್ಪಲ್ ದರ್ಬಾರ್ ಮಾಡ್ಬಿಡ್ರಿ, ರಂಗಂತಿಟ್ಟು ನೋಡಿಬಿಟ್ಟು ಹಾಡ್ರಿ ಮುತ್ತಿಟ್ಟು, ಮುಡುಕು ತೊರೆಯಲ್ಲಿ ಮನಸ್ಸು ಕೊಡ್ರಿ ಕಣ್ಣಲ್ಲಿ ಕಣ್ಣಿಟ್ಟು, ಕಾಳಿದಾಸನೆ ಇಲ್ ರಸ್ತೆ ಆಗವನೆ, ಪ್ರೀತಿ ಮಾಡೋರ್ಗೆ ಸರಿದಾರಿ ತೋರ್ತಾನೆ, ಕೆಫೆ ಮಾಡಿ ಪ್ಲಫ್ನಲ್ಲಿ ಪ್ಲಫೆ ಮಾಡಿ ಲವ್ಗೆ ರಿಚ್ ಲವ್ಗೆ, ದುಡ್ಡಿದ್ರೆ ಲಲಿತ ಮಹಲ್ ಇಲ್ದಿದ್ರೆ ಒಂಟಿ ಕಪ್ಪ ಲವ್ಗೆ, ಈ ಲವ್ಗೆ ಈ ಭಯ ಬಿಸಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಸುಖ ಪಡ್ಬೇಕು, ಜಾತಿ ಕೆಟ್ಟು ಸುಖ ಪಡ್ಬೇಕು, ಪ್ರೀತಿ ಮಾಡಮ್ಮ ನಾಳೆ ಆಗೋದು ಹಿಂದೆ ಹಾಗೆ ಹೋಗ್ಲಮ್ಮ, ಕದ್ದು ಮುಚ್ಚಿ ಪ್ರೀತಿ ಮಾಡೋ, ಕದ್ದು ಮುಚ್ಚಿ ಪ್ರೀತಿ ಮಾಡೋ ಕಳ್ಳಲ್ಲವಮ್ಮ, ಸತ್ಯ ಹೇಳಮ್ಮ ನಿಜವಾಗ್ ಪ್ರೀತಿ ಮಾಡಮ್ಮ, ಜಾತಿ ಸುಡೋ ಮಂತ್ರ ಕಿಡಿ ಪ್ರೀತಿ ಕಣಮ್ಮ, ಮನುಜ ಮತ ವಿಶ್ವಪಥ ಅಂತ ಹೇಳಮ್ಮ, ತೀರ್ಥಹಳ್ಳಿಲಿ ಕುವೆಂಪು ಹುಟ್ಟಿದ್ರು, ವಿಶ್ವ ಪ್ರೇಮನ ಮೈಸೂರಿಗೆ ತಂದ್ಕೊಟ್ರು, ಮೈಸೂರು ಕುಲಾಗಿದೆ ಬೃಂದಾವನ ಗ್ರೀನಾಗಿದೆ, ಲವ್ಗೆ ಸ್ವೀಟ್ ಲವ್ಗೆ ನರಸಿಂಹ ಸ್ವಾಮಿ ಪದ್ಯ ಇದೆ, ಅನಂತ ಸ್ವಾಮಿ ವಾದ್ಯ ಇದೆ, ಸಾಂಗ್ಗೆ ಲವ್ ಸಾಂಗ್ಗೆ ಈ ಭಯ ಬಿಸಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಕೂರಕ್ಕೂ ಕರಳಿಕರೆ, ತೇಲಕ್ಕ ರಂಜಿಕರೆ ಕೂರಕ್ಕೂ ಕಳ್ಳಿಕರೆ, ತೇಲಕ್ಕ ರಂಜಿಕರೆ ಲವ್ಗೆ ಈ ಲವ್ಗೆ, ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟೆ ಇದೆ, ಕೇಳಿದರೆ ಕನ್ನಡ ಚಿತ್ರಗೀತೆಗಳಲ್ಲಿ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಂಗೀತ ಸಂಯೋಜನೆ ಇರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ